ಇದು ಆಕಾಶವಾಣಿ ಕರ್ನಾಟಕ. ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಂಧವರ, ಈಗ ವೇಳೆ ಸರಿಯಾಗಿ 6:50. ರೈತ ಬಂಧವರ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೆ ನೇಗಿಲ ಯೋಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೆ ನೇಗಿಲ ಯೋಗಿ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ ನೇಗಿಲ ಯೋಗಿ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಂಧು ಭಗಿನಿಯರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಂಧವರೇ, ಇವತ್ತಿನ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ ಮಾವಿನಲ್ಲಿ ಅಧಿಕ ಇಳುವರಿಗೆ ಅನುಸರಿಸಬೇಕಾದ ಬೇಸಾಯ ಕ್ರಮಗಳು. ಈ ಕುರಿತು ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ರಮೇಶ್ ಅವರಿಂದ ಮಾಹಿತಿಯನ್ನು, ನಂತರ ಪೇಟೆಯ ಧಾರಣೆ ಹಾಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು, ನಂತರ ಕೃಷಿರಂಗ ಕಾರ್ಯಕ್ರಮ ಮುಂದುವರಿಯುತ್ತಾ ಒಡವಟ್ಟಿ ಗ್ರಾಮದ ಬೆಣಕಮ್ಮ ಹಾಗೂ ಸಂಘಟಕರಿಂದ ಲಂಬಾಣಿ ಪದಗಳನ್ನು ಕೇಳಲಿದ್ದೀರಿ. ರೈತ ಬಂಧವರು, ಈಗ ಕೇಳೋಣ ಮಾವಿನಲ್ಲಿ ಅಧಿಕ ಇಳುವರಿಗೆ ಅನುಸರಿಸಬೇಕಾದ ಬೇಸಾಯ ಕ್ರಮಗಳ ಕುರಿತು ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ರಮೇಶ್ ಅವರಿಂದ ಮಾಹಿತಿಯನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಾವಿನ ಬೆಳೆ ಮತ್ತು ಅದರ ನಿರ್ವಹಣೆ ಕುರಿತಾದಂಥ ಕೆಲವೊಂದಿಷ್ಟು ವಿಚಾರವನ್ನು ತಿಳಿಸಿಕೊಡಲಿಕ್ಕೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಡಾಕ್ಟರ್ ಜಿ ರಮೇಶ್ ಅವರು ತೋಟಗಾರಿಕಾ ತಜ್ಞರು. ಇವರು ಈ ಒಂದು ವಿಚಾರವಾಗಿ ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ. ಇತ್ತೀಚೆಗೆ ನಮ್ಮ ಜಿಲ್ಲೆಯಲ್ಲಿ ಮಾವಿನ ಬೇಸಾಯ ಜಾಸ್ತಿ ಆಗ್ತಾ ಇದೆ. ಸಾಕಷ್ಟು ಪ್ರದೇಶಗಳಲ್ಲಿ ರೈತರು ಈಗಾಗಲೇ ಮಾವನ್ನು ಬೆಳೀತಾ ಇದ್ದಾರೆ. ಬೇರೆ ಬೇರೆ ಹಂತಗಳಲ್ಲಿ ಮಾವಿನ ಬೆಳೆಯನ್ನು ನಮ್ಮ ಜಿಲ್ಲೆಯಲ್ಲಿ ನೋಡ್ಬೋದು. ಕಾಯಿ ಬಿಡು ಹಂತ ಇದೆ, 2 ವರ್ಷದ ಬೆಳೆಗಳಿದ್ದಾವೆ, 8 ವರ್ಷದ ಬೆಳೆಯಿಂದ 20 ವರ್ಷದ ಬೆಳೆಗಳವರೆಗೂ ಮಾವಿನ ತೋಟಗಳನ್ನು ರಾಯಚೂರು ಜಿಲ್ಲೆಯಲ್ಲಿ ನೋಡ್ಬೋದು. ಒಟ್ಟಾರೆ ಮಾವು ಮತ್ತು ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ರೈತರಿಗೆ ಕೊಡ್ತಾ ಇದ್ದಾರೆ. ಬನ್ನಿ, ಅವರ ಮಾಹಿತಿಯನ್ನು ಕೇಳೋಣ. ರೈತ ಬಾಂಧವರೆಲ್ಲರಿಗೂ ನಮಸ್ಕಾರ. ಪ್ರಪಂಚದಲ್ಲಿ ಅತಿ ಪ್ರಖ್ಯಾತವಾಗಿ ಹಾಗೂ ಹೆಚ್ಚಿನ ಬೇಡಿಕೆ ಹೊಂದಿರುವಂಥ ಹಣ್ಣು ಅಂದರೆ ಮಾವು. ನಮ್ಮ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಮಾವನ್ನು ಬೆಳೆಯುತ್ತಿದ್ದಾರೆ. ನಮ್ಮ ರಾಜ್ಯದಲ್ಲಿ ನೋಡೋದಾದರೆ ಅನೇಕ ಜಿಲ್ಲೆಗಳಲ್ಲಿ ಮಾವನ್ನು ಬೆಳೆಯುತ್ತಿದ್ದಾರೆ. ಈ ಮಾವು ಬೆಳೆ ಅತಿ ಶೀತಲ ಪ್ರದೇಶದಲ್ಲಿ ಸೂಕ್ತವಾಗಿ ಬರೋದಿಲ್ಲ. ಈ ಮಾವಿಗೆ ಸಮತೀತೋಷ್ಣ ವಾತಾವರಣ ಅಂದರೆ ಸ್ವಲ್ಪ ಉಷ್ಣತೆ ಇರುವಂತಹ ವಾತಾವರಣ ಅತಿ ಸೂಕ್ತವಾಗಿರುತ್ತದೆ. ತುಂಬ ಶೀತಲ ವಾತಾವರಣದಲ್ಲಿ ಹಣ್ಣು ಮತ್ತು ಅದರ ಬೆಳವಣಿಗೆ ಕುಂಠಿತವಾಗುತ್ತದೆ. ಹಾಗಾಗಿಬಿಟ್ಟು ಈ ಮಾವಿನ ಬೆಳೆಗೆ ತಾಪಮಾನ ಬಂದು 25 ಡಿಗ್ರಿಯಿಂದ 40 ಡಿಗ್ರಿ ಸೆಲ್ಸಿಯಸ್ ವರೆಗೂ ಬಹಳ ಸೂಕ್ತ. ಈ ಮಾವಿನ ಬಗ್ಗೆ ಒಂದು ತಪ್ಪು ಕಲ್ಪನೆ ಇದೆ, ಏನೆಂದರೆ ಮಾವು ಹೆಚ್ಚು ಸೇವಿಸಿದರೆ

ಮೋಟ ಮೈಯೇನು ಮನ ದೇವತೆ ಮೋಟ ಮೈಯೇ ಜುಲ ರೇ ರೇ ಬಗಲೆ ಮಾಮೇಟ ಮೈಯೇ ಜುಲ ರೇ ರೇ ಬಗಲೆ ಮಾಮೇಟ ಮೈಯೇನು ಮನ ದೇವತೆ ಮೋಟ ಮೈಯೇನು ಮನ ದೇವತೆ ಮೋಟ ಮೈಯೇ ವಾದರೆ ಬಗಲೆ ಮಾಮೇಟ ಮೈಯೇ ವಾದರೆ ಬಗಲೆ ಮಾಮೇಟ ಮೈಯೇ ಬೋಪರೆ ಬಗಲೆ ಮಾಮೇಟ ಮೈಯೇ ಬೋಪರೆ ಬಗಲೆ ಮಾಮೇಟ ಮೈಯೇ ಗಣರೆ ಬಗಲೆ ಮಾಮೇಟ ಮೈಯೇ ಗಣರೆ ಬಗಲೆ ಮಾಮೇಟ ಮೈಯೇನು ಮನ ದೇವತೆ ಮೋಟ ಮೈಯೇನು ಮನ ದೇವತೆ ಮೋಟ ಮೈಯೇ ಜುಲ ರೇ ರೇ ಬಗಲೆ ಮಾಮೇಟ ಮೈಯೇ ಜುಲ ರೇ ರೇ ಬಗಲೆ ಮಾಮೇಟ ಮೈಯೇ ವಾದರೆ ಬಗಲೆ ಮಾಮೇಟ ಮೈಯೇ ವಾದರೆ ಬಗಲೆ ಮಾಮೇಟ ಮೈಯೇನು ಮರೆ ಬಗಲೆ ಮಾಮೇಟ ಮೈಯೇ ಯಾಡಿ ರೇ ಗೋದೆ ಮಾಮೇಟ ಮೈಯೇನು ಮನ ದೇವತೆ ಮೋಟ ಮೈಯೇನು ಮನ ದೇವತೆ ಮೋಟ ಮೈಯೇನು ಬದೇ ಬಗಲೆ ಮಾಮೇಟ ಮೈಯೇನು ಬದೇ ಬಗಲೆ ಮಾಮೇಟ ಮೈಯೇ ಜುಲ ರೇ ರೇ ಬಗಲೆ ಮಾಮೇಟ ಮೈಯೇ ಜುಲ ರೇ ರೇ ಬಗಲೆ ಮಾಮೇಟ ಮೈಯೇ ಬಾಪುರೆ ಗೋದೆ ಮಾಮೇಟ ಮೈಯೇ ಬಾಪುರೆ ಗೋದೆ ಮಾಮೇಟ ಕಟೇ ಬೆಂದು ಮೇಟಿನಲ್ಲಿ ರಾಣಿ ರೋಯ ಲಾಗಿ ವೇ ಕಿನ್ನ